ವಿಶೇಷ ಪಾಲನಾ ಯೋಜನೆಯ ಅಡಿಯಲ್ಲಿ ಎಚ್ಐವಿ ಸೋಂಕಿತ ಮತ್ತು ಬಾಧಿತ ಮಕ್ಕಳ ಪೋಷಣೆಗಾಗಿ ಮಾಸಿಕ 1,000 ರೂಪಾಯಿಗಳ ಆರ್ಥಿಕ ನೆರವು ನೀಡಲಾಗುತ್ತದೆ. ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಬೆಂಗಳೂರು. ಇವರ ಪ್ರಕಟಣೆ. ಮಗಳು ಫೀಸ್ ಕಟ್ಟೋಕೆ ಇವತ್ತೇ ಕೊನೆ ದಿನ. ಎಲ್ಲಾ ಬ್ಯಾಂಕ್ಗಳು ಬಂದ್ ಆಗಿದಾವೆ. ಏನ್ ಮಾಡೋದು ಅಂತ ಗೊತ್ತಾಗಲ್ವಲ್ಲಪ್ಪ. ಯೋಚನೆ ಮಾಡಬೇಡ ಗೆಳೆಯ. ಮೊಬೈಲ್ ಬ್ಯಾಂಕಿಂಗ್ ಭೀಮ್ UPI ಆಪ್ ಮೂಲಕವಾಗಿ ಈಗ ಯಾವಾಗ ಬೇಕಾದ್ರೂ ಯಾರಿಗೆ ಬೇಕಾದ್ರೂ ದುಡ್ಡನ್ನು ಕಳಿಸಬಹುದು. ಮೈಕ್ರೋ ATM ಮೊಬೈಲ್ ATM ವ್ಯಾನ್ ಮುಖಾಂತರ ಬ್ಯಾಂಕ್ಗೆ ಹೋಗದೇನೆ ದುಡ್ಡನ್ನು ಕೂಡ ತೆಗಿಬಹುದು. ಇದು ತಂತ್ರಜ್ಞಾನದ ಕಾಲ ಕಣಪ್ಪ. ಮೊಬೈಲ್ ಬ್ಯಾಂಕಿಂಗ್ ಕಡೆ ನಾವು ಸಾಗಬೇಕಾಗಿದೆ ಗೆಳೆಯ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಈಗ ಮಣ್ಣಿನ ಮಗ ಮೊಲ ಸಾಕಾಣಿಕೆಯಲ್ಲಿನ ಅನುಭವ ಕುರಿತು ಓಕಳಿ ಗ್ರಾಮದ ರೈತರಾದ ಸುರೇಶ್ ಆಲೂರ್ ಅವರ ಜೊತೆ ಸಂದರ್ಶನ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ರೈತ ಬಾಂಧವರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗ ಒಬ್ಬ ಯುವ ಕೃಷಿಕರಿದ್ದಾರೆ. ಅವರು ಗುಲ್ಬರ್ಗಾ ತಾಲೂಕು ಓಕಳಿ ಗ್ರಾಮದ ಸುರೇಶ್ ಆಲೂರ್ ಅವರು. ಅವರು ಕೃಷಿ ಜೊತೆಗೆ ಮುಖ್ಯವಾಗಿ ಮೊಲ ಸಾಕಾಣಿಕೆಯನ್ನ ಮಾಡ್ತಾ ಇದ್ದಾರೆ. ಅದರಿಂದ ಸಾಕಷ್ಟು ಉತ್ಪನ್ನವನ್ನು ಕೂಡ ಅವರು ಪಡೀತಾ ಇದ್ದಾರೆ. ಈ ಮೊಲ ಸಾಕಾಣಿಕೆ ತಗೋಬೇಕು ಅಂತಂದ್ರ ಏನು ಪ್ರೇರಣೆ ಆಯಿತು, ಅವರು ಯಾಕೆ ಮೊಲ ಸಾಕಾಣಿಕೆ ಬಂದ್ರು ಅನ್ನೋದ್ರ ಬಗ್ಗೆ ಅವರ ಅನುಭವಗಳನ್ನ ನಾವು ಕೇಳೋಣ. ನಮಸ್ಕಾರ ಸುರೇಶ್ ಆಲೂರ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ರೈತ ಬಾಂಧವರು ಕೂಡ ನನ್ನ ನಮಸ್ಕಾರ. ಮೊಲ ಸಾಕಾಣಿಕೆ ಮಾಡ್ತಾ ಇದ್ದೀರಿ ತಾವು? ಹೌದು ಸರ್. ತಮ್ಮ ಶಿಕ್ಷಣ ಎಲ್ಲಿ ತನಕ ಆಗಿದೆ? ನಂದು ಡಿಗ್ರಿವರೆಗೆಲ್ಲ ಆಗಿದೆ ಸರ್. BA ಮಾಡಿದ್ದೀನಿ. BA ಮಾಡಿರಿ. BA ಮಾಡಿ ಏನು ಪಿತ್ರಾರ್ಜಿತವಾಗಿ ಬಂದಂತಹ ಕೃಷಿ ಇತ್ತ ಅಥವಾ ನೀವು ಹೊಸದಾಗಿ ಶುರು ಮಾಡಿದ್ರ? ನೋಡಿ ಸರ್, ಈಗ ಈ ಮೊಲ ಸಾಕಾಣಿಕೆ ನಾನು ಮಾಡಿರೋದು ಹೆಂಗಪ್ಪ ಅಂದ್ರೆ, ಇದಕ್ಕಿಂತ ಮುಂಚೆ ನಾನು ಸುಮಾರು ಕಡೆ ಎಲ್ಲ ಉದ್ಯೋಗನ ಮಾಡಿದ್ದೀನಿ ಸರ್. ಈಗ ಮುಂಚೆ ಎಜುಕೇಶನ್ ಎಲ್ಲ ಗುಲ್ಬರ್ಗದಲ್ಲೇ ಮಾಡಿದ್ದು. ನಂತರ ನಂದು IT ಆಗಿರೋದ್ರಿಂದ ಬೆಂಗಳೂರು ಆಮೇಲೆ ಇನ್ನಿತರ ಸ್ಥಳಗಳೆಲ್ಲ ಹೋಗಿದ್ದೆ ಸರ್. ಉದ್ಯೋಗ ಆರಿಸ್ಕೊಂಡೆಲ್ಲ ಊರು ಬಿಟ್ಟು ಹೋಗಿದ್ದೆ. ಅದೆಲ್ಲ ಮುಗಿಸ್ಕೊಂಡು ಕೊನೆಗೆ ಮ್ಯಾರಿಡ್ ಲೈಫ್ ಆದಾಗ ಊರ್ ಕಡೆ ಬಂದು ಉಳ್ಕೊಂಡ್ಬಿಟ್ಟೆ ಸರ್. ಯಾಕಂದ್ರೆ ಒಂದು ಅನಿವಾರ್ಯ ಪಕ್ಷನೂ ಕೂಡ ಆಗಿತ್ತು. ನಮ್ಮನೆ ಕಡೆ ತಂದೆಯವ್ರಿಗೂ ಕೂಡ ವಯಸ್ಸಾಗಿತ್ತು, ತಾಯಿಯವರು ಕೂಡ ಸ್ವಲ್ಪ ಅಲ್ಪ ಒಂದು ಸಮಯದಲ್ಲೇ ಕಳ್ಕೊಂಡ್ಬಿಟ್ಟಿದ್ವಿ. ಏನೋ ಊರ್ ಕಡೆ ಇದ್ಬಿಟ್ಟು ಇರೋ ಆಸ್ತಿನ ಮೇಂಟೈನ್ ಮಾಡ್ಕೊಳ್ಳ ಅಂತ ಇರೋ ಜಾಮನೆಲ್ಲ ಬಿಟ್ಟು ಬಂದೆ. ಬಂದ್ಬಿಟ್ಟು ಇಲ್ಲೇ ಅಕ್ಕ ಪಕ್ಕದಲ್ಲಿ ಫ್ಯಾಕ್ಟ್ರಿಲೆಲ್ಲ ಕೆಲಸ ಮಾಡಿದೆ ಸರ್. ಸ್ವಲ್ಪ ದಿವಸ ಮಾಡಿದೆ, ಆಮೇಲೆ ಅದ್ಯಾಕೋ ವರ್ಕೌಟ್ ಅನಿಸ್ಲಿಲ್ಲ. ಯಾಕಂದ್ರೆ ಅಪ್ ಅಂಡ್ ಡೌನ್ ಮಾಡೋದ್ರಲ್ಲೇ ಎಲ್ಲ ಎಕ್ಸ್ಪೆಂಡಿಚರ್ ಎಲ್ಲ ಹೋಗ್ತಾ ಇತ್ತು. ಏನೋ ಹೊಸದೇನೋ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಆ ಒಂದು ಸಮಯದಲ್ಲಿ ಅಭಿವೃದ್ಧಿ ರಾಬಿಟ್ ಫಾರಂ ದವರು ನಮ್ಮೂರಿಗೆ ಬಂದು ಈ ತರ ಬಲ ಸಾಕಾಣಿಕೆ ಬಗ್ಗೆ ವಿವರಗಳನ್ನೆಲ್ಲ ಕೊಟ್ಟು ಹೋಗಿದ್ರು ಸರ್. ಅದೃಷ್ಟ ವಶಾತ್ ನಾನಿರ್ಲಿಲ್ಲ. ಏನ್ ಮಾಡ್ತೀರಾ, ಏನೋ ಮರು ದಿವಸ ಏನೋ ಬಂದ್ ಹೋಗಿದ್ದಾರೆ, ಈ ಅಡ್ರೆಸ್ ಅನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ಏನೋ ಒಂದು ಹೊಸ ಜಾಬ್ ಮಾಡೋಣ, ಏನೋ ಎಕ್ಸ್ಪೆಂಡಿಚರ್ ಕೂಡ ಕಮ್ಮಿ ಇದೆ ಅದರಲ್ಲಿ ಅಂತ ಆ ಒಂದು ಅಡ್ರೆಸ್ಗೆ ಹೋಗಿದ್ದೆ ಸರ್. ಅವ್ರ ಇದ್ರ ಬಗ್ಗೆ ಎಲ್ಲ ವಿವರಗಳನ್ನೆಲ್ಲ ಕೊಟ್ಟಿರು. ನಾಗೇಂದ್ರಪ್ಪ ಉಮರ್ಗಿ ಅಂತ ಸರ್, ಆಮೇಲೆ ಅಲ್ಲಿ ಮ್ಯಾನೇಜರ್ ದುಂಡಯ್ಯ ಮಠಪತಿ ಅಂತ ಒಬ್ರಿದ್ದಾರೆ, ಇವರೆಲ್ಲ ನಮ್ಗೆ ಇದ್ರ ಬಗ್ಗೆ ಎಲ್ಲ ನಾಲೆಜ್ ಕೊಟ್ರು. ಆಯ್ತು ನೋಡೋಣ. ಮೊದಲು ಆಕ್ಚುಲಿ ನಾನು ಇದನ್ನ ಸ್ಟಾರ್ಟ್ ಮಾಡಿದೆ ಟೈಮ್ ಪಾಸ್ ಆಗಿ, ಏನೋ ಇರ್ಲಿ ಏನೋ ಕಮ್ಮಿ ಬಂಡವಾಳ, ಒಂದು 17,500. ಅಷ್ಟು ಗಂಭೀರವಾಗಿ ಏನೋ ತಗೊಂಡಿದ್ದಿಲ್ಲ ನೀವು? ತಗೊಂಡಿರ್ಲಿಲ್ಲ ಸರ್. ಯಾಕಂದ್ರೆ ಯಾವುದೋ ಒಂದು ಜಾಬ್ ಒಂದು ಇರ್ಲಿಲ್ಲ ಮೊದಲನೇ ಪರಿಸ್ಥಿತಿ. ಎರಡನೇ ದಿನಪ್ಪ ಏನೋ ಒಂದು ಮಾಡಲೇಬೇಕು. ಆ ಒಂದು ಟೈಮಲ್ಲಿ ಇದನ್ನ ಸ್ಟಾರ್ಟಿಂಗ್ ನೋಡೋಣ, ವರ್ಕೌಟ್ ಆಗಲಿಲ್ಲ ಅಂದ್ರೆ ಮತ್ತೆ ಏನೋ ಬೇರೆ ಜಾಬ್ ಮಾಡಿದ್ರಾಯ್ತು ಅಂತ ಇದನ್ನ ತಗೊಂಡಿದ್ದು. ಮತ್ತೆ ನಿಮ್ ಹೊಲ ಎಷ್ಟಿತ್ತು? ನಮ್ಮಲ್ಲಿ ನೋಡಿ ಸರ್, ಒಂದು 3 ಎಕರೆ ಇದೆ ಸರ್. ಅದರಲ್ಲಿ ನೀರಿನ ವ್ಯವಸ್ಥೆ ಇರಲಿಲ್ಲ, ಏನಿರಲಿಲ್ಲ ಆ ಟೈಮಲ್ಲಿ. ಈ ಎಲ್ಲ ಈ ಮರಗಳಿಂದನೇ ನೀರಿನ ವ್ಯವಸ್ಥೆ ಕೂಡ ಆಯ್ತು ಸರ್. ಯಾಕಂದ್ರೆ ಇದನ್ನ ಸ್ಟಾರ್ಟಿಂಗ್ ಅಲ್ಲಿ ಒಂದು 10 ಮರಗಳು ಇತ್ತು ಸರ್. ಈ 10 ಮರಗಳಿಂದ ಸ್ಟಾರ್ಟ್ ಮಾಡಿ ಸುಮಾರು ಒಂದು 200-300 ಆಗಿದೆ ಈಗ. ಹೌದಾ? ಈಗ ಇದಕ್ಕೆ ಫುಡ್ ಶಾರ್ಟೇಜ್ ಆಯ್ತು ಸರ್ ನಮ್ಗೆ. ಇದನ್ನ ರಿಕವರಿ ಮಾಡೋದಕ್ಕೆ ಈಗ ಪರ್ಚೇಸ್ ಮಾಡಿ ತಗೊಂಡ್ಬಂದು ಮಾಡೋಣ ಅಂದ್ರೆ ಆಗ್ತಾ ಇರಲಿಲ್ಲ. ಇದನ್ನೆಲ್ಲ ನಮ್ಮ ಜಮೀನಲ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ, ಇದಕ್ಕೊಂದು ಸ್ವಲ್ಪ ನೀರಿನ ವ್ಯವಸ್ಥೆ ಮಾಡೋಣ ಅಂತ ನೀರಿನ ವ್ಯವಸ್ಥೆಗೆ ಬೋರ್ ಹಾಕ್ಸಿದ್ವಿ ಸರ್. ಬೋರ್ ಕೂಡ ಚೆನ್ನಾಗಿ ಬಿತ್ತು, ಒಂದು 5 ಇಂಚ್ವರೆಗೆ ನೀರಿದೆ. ನೀರಿನ ಅನುಕೂಲ ಆಯ್ತು, ಅವಕ್ಕೆ ಫುಡ್ ಎಲ್ಲ ಚೆನ್ನಾಗಿ ಸಿಕ್ತು. ಮಾಡೋದಕ್ಕೆ ಇನ್ನೂ ಹುಮ್ಮಸ್ ಬರ್ತಾ ಇದೆ ಸರ್. ಈಗ ಯಾವಾಗಿಂದ ಶುರು ಮಾಡಿದ್ರಿ ನೀವು ಮೊಲ ಸಾಕಾಣಿಕೆ? ಸುಮಾರು ಆಗಿದೆ ಸರ್, 1.5 ವರ್ಷ ಹತ್ರ ಆಯ್ತು. 1.5 ವರ್ಷ ಮೊಲಗಳನ್ನು ಮಾರಾಟ ಮಾಡಿರಿ? ಹಾ ಸರ್, ಮಾಡ್ತಾ ಇದ್ದೀನಿ ಸರ್. ಹಾಗೆ ಡೇ ಬೈ ಡೇ ಇನ್ಕ್ರೀಸ್, ಮೊಲಗಳು ಇನ್ಕ್ರೀಸ್ ಆಗ್ತಾ ಇದೆ. ಆದರೆ ಮಾರ್ಕೆಟಿಂಗ್ ಕೂಡ ಅದೇ ತರ ಸಲೀಸಾಗಿ ಇದೆ ಸರ್, ಬರ್ತಾ ಇರ್ತಾರೆ ಸರ್. ಇನ್ನು ಅಡ್ವರ್ಟೈಸ್ಮೆಂಟ್ ಏನು ಮಾಡೇ ಇಲ್ಲ ಸರ್, ಅದ್ರ ಬಗ್ಗೆ ಪ್ರಚಾರನೂ ಕೂಡ ಮಾಡಿಲ್ಲ. ಬಟ್ ಪ್ರಚಾರ ಮಾಡೋ ಒಂದು ಹಂತದಲ್ಲೇ ಈ ನೀರಿನ ವ್ಯವಸ್ಥೆ ಮಾಡ್ಕೊಂಡಿವಿ ಸರ್, ಭೂಮಿಲಿ ಬೋರ್ ತೆಗೆದ್ರಿ, ನೀರಿನ ವ್ಯವಸ್ಥೆ ಮಾಡ್ಕೊಂಡ್ರಿ, ಮೊಲ ಸಾಕ್ತಾ ಇದ್ರಿ, 200-300 ಈಗಾಗಲೇ ಆಗ್ಯಾವ ಅಂತ ಹೇಳಿ. ಹೌದು ಸರ್. ಈಗ ಮತ್ತೆ ಏನು ಯಾರ ಕಂಪನಿಯವರು ನಿಮಗೆ ಮಾರ್ಗದರ್ಶನ ಮಾಡಿದ್ರು, ಅವರು ಅದನ್ನ ತಗೊಳೋದಿಲ್ಲ, ಮೊಲಗಳನ್ನ ತಗೊಳೋದಿಲ್ಲ? ತಗೋತಾ ಇರ್ತಾರೆ ಸರ್, ಅವರು ಕೊಡ್ತಾರೆ, ಕೆಜಿ ಲೆಕ್ಕದಲ್ಲಿ ತಗೋತಾರೆ ಸರ್. ಯಾವ ತರ 130 ರೂಪಾಯಿಗೆ ಕೆಜಿ ಅಂತ ತಗೋತಾರೆ. ಸುಮಾರು ಒಂದು ಮೊಲದಿಂದ ಒಂದು 300-400 ರೂಪಾಯಿ ಅವರಿಗೆಲ್ಲ ನಮಗೆ ಸಿಗುತ್ತೆ. ಹೌದಾ? ಅದಕ್ಕೇನಾದ್ರು ದಷ್ಟಪುಷ್ಟವಾಗಿ ಬೆಳೆಸೋದಕ್ಕೆ ಅವ್ರು ಏನಾದ್ರು ಆಹಾರ ಪದ್ಧತಿಗಳನ್ನು ಹೇಳಿದ್ದಾರೆ ನಿಮಗೆ ಹೆಂಗ್ ಬೆಳೆಸ? ಹೌದು ಸರ್, ಈ ಕುದುರೆ ಮೆಂತೆ ಅಂತ ಬರುತ್ತೆ ಸರ್, ಅದಕ್ಕೆ ಫೇವರೇಟ್ ಆಗಿರೋ ಫುಡ್ ಮೇಲಾಗಿ ಆ ಒಂದು ಫುಡ್ ಇಂದ ಏನಿದೆ ಅದು ಎಷ್ಟು ಬೇಕಾದ್ರೂ ಹಾಕಿದ್ರು ಆಗಿ ತಿಂತಾನೆ ಇರುತ್ತೆ ಸರ್, ಅಷ್ಟೊಂದು ಅಟ್ರಾಕ್ಟಿವ್ ಆಗಿರುತ್ತೆ ಸರ್ ಆ ಪ್ರಾಣಿಗೆ. ಅದಕ್ಕೆ ಹೊರತಾಗಿ ಇನ್ನು ಸುಮಾರು ಸಸ್ಯಗಳೆಲ್ಲ ಇದೆ ಸರ್, ಈ ಸುಬಾಬುಲ್ ಅಂತಾರಲ್ಲ ಸರ್, ಈ ಚಡಿ ತಪ್ಪಲು ಅಂತ ಹೇಳ್ತಾರೆ ನಮ್ ಗುಲ್ಬರ್ಗಾ ವಿಭಾಗದಲ್ಲಿ, ಅದನ್ನು ಕೂಡ ನಾವು ಸಾಯಂಕಾಲ ಟೈಮಲ್ಲಿ ಅದನ್ನೇ ಹಾಕ್ತಾ ಇರ್ತೀವಿ. ಆಮೇಲೆ ಈ ಗರಿಕೆ ಹುಲ್ಲು, ಆಮೇಲೆ ಇನ್ನಿತರ ಯಾವ್ದೇ ಹಾಲ್ಗೌರಿ ಅಂತ ಬರುತ್ತೆ, ಒಂಥರ ಇದೆಲ್ಲ ಬೇಡ ಅಂತ ಕಿತ್ ಬಿಸಾಕುವಂತ ಒಂದು ಸಸ್ಯ ಸರ್. ಕಳೆ ಸಸ್ಯಗಳನ್ನ ಅವಲಂಬಿತ ಆಗಿದೆ ಸರ್, ಯಾವ್ದೇ ತರದ ಗಿಡ ಆಗಿರಲಿ ಅದರ ಎಲೆಗಳ ಹಚ್ಚ ಹಸಿರಾಗಿರೋದು ಚಿಗುರು ಎಲ್ಲ ತಿಂತಾ ಇರುತ್ತೆ. ಆಮೇಲೆ ಇದಕ್ಕೆ ಆಕ್ಚುಲಿ ಬೇನೆ ಅಂದ್ರೆ ಬೆಳಿಗ್ಗೆ ಕೈ ತಿಂಡಿ ಕೊಡ್ತಾ ಇರ್ತೀವಿ ಸರ್. ಕೈ ತಿಂಡಿ ಅಂದ್ರೆ ಈ ಕೈಯಿಂದ ಮಾಡಿರೋದು, ಈ ಮುಸ್ಕಿನ ಜೋಳ ಅಂತಿರಲ್ಲ, ಮುಸ್ಕಿನ ಜೋಳ, ಮೆಕ್ಕೆಜೋಳ ಇದರಿಂದ ಚುನ್ನಿ ಅಂತ ಮಾಡ್ತೀವಿ ಸರ್. ಅದ್ರ ಸ್ವಲ್ಪ ನೀರ್ ಹಾಕಿಬಿಟ್ಟು ಸ್ವಲ್ಪ ಉದುರುದ್ರಾಗಿ ಉಪ್ಪಿಟ್ಟು ತರ ಮಾಡಿಬಿಟ್ಟು ಒಂದು ಪ್ಲೇಟ್ ಅಲ್ಲಿ ಹಾಕಿಬಿಟ್ರೆ ತಿಂತಾ ಇರುತ್ತೆ. ಬೆಳಿಗ್ಗೆ ಮಧ್ಯಾಹ್ನ ಸ್ವಲ್ಪ ನೀರು, ಸಾಯಂಕಾಲ ಯಾವ್ದಾದ್ರು ತರಕಾರಿ, ಈ ಪುಂಡಿ ಪಲ್ಯ ಅಂತಿರಲ್ಲ ಅದಾಯ್ತು, ಪಾಲಕ್ ಯಾವ್ದೇ ತರ ಇದೆ ಅಂತ ಏನಿಲ್ಲ ಸರ್. ಈ ಮುಲ್ಲಂಗಿ ಇರುತ್ತಲ್ಲ, ಮುಲ್ಲಂಗಿ ಎಲೆಗಳಾದ್ರೂ ಪರವಾಗಿಲ್ಲ. ಕ್ಯಾರೆಟ್ ಪೂರ್ತಿ ಕ್ಯಾರೆಟ್ ತಿನ್ನುತ್ತೆ, ಕ್ಯಾರೆಟ್ ಎಲೆಗಳು ಎಲ್ಲಾ ತರದ ಆಹಾರ ತಿಂತಾ ಇರುತ್ತೆ ಸರ್. ಇದೇನು ಆತರ ಇದಕ್ಕೆ ಇಂಥದ್ದೇ ಅಂತ ಏನಿಲ್ಲ, ಏನಿಲ್ಲ, ತುಂಬಾ ಒಂದು ಮಾರ್ಗ ಇದೆ. ಇದನ್ನ ಪರ್ಟಿಕ್ಯುಲರ್ ಇದಂತ ಇಂಥದ್ದೇ ತರಬೇಕು, ಇದನ್ನ ಪರ್ಚೇಸ್ ಮಾಡಬೇಕು, ಇವ್ ತಗೊಂಬಂದು ಫ್ರಿಡ್ಜ್ ಅಲ್ಲಿ ಇಡಬೇಕು, ಆತರ ಅಂತ ಏನಿಲ್ಲ. ನ್ಯಾಚುರಲ್ ಆಗಿ ಸಿಗ್ತಾ ಇರೋ ಯಾವ್ದೋ ಒಂದು ತಪ್ಪಲುಗಳನ್ನ ತಿಂದು ಬದುಕ್ತಾ ಇರುತ್ತೆ. ಮತ್ತೆ ನೀವು ಕಾಯಿಪಲ್ಯಗಳನ್ನ ಅದರ ಸಲುವಾಗಿ ಖರೀದಿ ಮಾಡ್ತೀರಿ? ಹೆಂಗ ಖರೀದಿ ಅಂತ ಏನಿಲ್ಲ ಸರ್, ಸೀಡ್ಸ್ ತಗೋತಾ ಇರ್ತೀವಿ, ಬೀಜ ತಗೊಂಡ್ಬಿಟ್ಟು ಜಮೀನಲ್ಲಿ ಹಾಕಿದ್ರೆ ಬರ್ತಾ ಇರುತ್ತೆ. ಈ ಕುದುರೆ ಮೆಂತೆ ಅನ್ನೋ ಒಂದು ಸಸ್ಯ ಯಾವತರ ಇದೆ ಅಂದ್ರೆ ಸುಮಾರು ಒಂದು 5 ವರ್ಷವರೆಗೂ ಬರ್ತಾ ಇರುತ್ತೆ ಸರ್. ಯಾವ ತರ ಕಟಾವ್ ಮಾಡ್ತೀವೋ ಅದೇ ತರ ಮತ್ತೆ ಬೆಳೀತಾ ಇರುತ್ತದೆ. ಹೀಗಾಗಿ ಅದೊಂದು 5 ವರ್ಷವರೆಗೂ ನಿಶ್ಚಿಂತೆ. ಆಮೇಲೆ ಅದ್ರ ಜೊತೆಗೆ ಏನು ಪಕ್ಕದಲ್ಲಿ ಮುಸ್ಕಿನ ಜೋಳ, ಅದನ್ನು ಕೂಡ ಕೊಯ್ದು ಹಾಕಿದ್ರೆ ಅದು ಕೂಡ ಮತ್ತೆ ಚಿಗರ್ತಾ ಇರುತ್ತೆ. ಚಿಕ್ಕದಾಗಿರೋ ಒಂದು ಹಂತದಲ್ಲಿ ಅದನ್ನ ಕಟ್ ಮಾಡಿದ್ರೆ ಮತ್ತೆ ಬೆಳೀತಾ ಇರುತ್ತೆ. ಇದೊಂದು ಈ ಕಡೆ ಮುಗಿತಾ ಇದೆ, ಇನ್ನು ಪಕ್ಕದಲ್ಲಿ ಇನ್ನೊಂದು ಸ್ವಲ್ಪ ಜಾಗದಲ್ಲಿ ಮತ್ತೊಂದು ಹಾಕೋದು, ರೊಟೀನ್ ಮಾಡ್ತಾ ಇರೋದು ಸರ್. ಇದು ಈ ಕಡೆ ಖಾಲಿ ಆಗೋದ್ರಲ್ಲಿ ಅದು ಬರುತ್ತೆ, ಅದು ಕಟ್ ಮಾಡೋದ್ರಲ್ಲಿ ಇದು ಬರುತ್ತೆ. ಈ ತರ ಆಗಿ ಇದರಲ್ಲಿ ಯಾವ್ದು ಪ್ರಾಬ್ಲಮ್ ಅನ್ನೋದೇ ಇಲ್ಲ ಸರ್. ವಿಷಯ ಹೇಳ್ಬೇಕಂದ್ರೆ ಯಾರು ಬೇಕಾದ್ರೂ ಮಾಡಬಹುದು ಸರ್. ಬಹಳ ಸರಳ ಅದ, ಸರಳ. ಸುಮಾರು 12-15 ವರ್ಷದ ಮಗು ಇದ್ರು ಕೂಡ ಆ ಒಂದು ಮಗು ಕೂಡ ಇದನ್ನ ಟ್ರೈನಿಂಗ್ ಕೊಟ್ಬಿಟ್ರೆ ಸುಮಾರು ಒಂದು ವಾರದಲ್ಲಿ ಹುಡುಗ ಪಿಕಪ್ ಆಗ್ಬಿಡ್ತಾನೆ ಸರ್. ಮಹಿಳೆಯರು ಮನೆಯಲ್ಲಿ ವಯಸ್ಸಾದವರು ಯಾರು ಬೇಕಾದ್ರೂ ಮಾಡಬಹುದು. ಈಗ ನಮ್ಮಂತವ್ರು ಏನಪ್ಪಾ ಈ ಜಾಬ್ ಮಾಡ್ತಾ ಇದೀವಿ ಅಂದ್ರೆ ಒಂದು ಆಫೀಸ್ಗೆ ಹೋಗ್ಬೇಕು, ಟೈಮಿಗೆ ಮುಟ್ಬೇಕು, ಸೈನ್ ಮಾಡಬೇಕು, ನಾವೇ ಪರ್ಟಿಕ್ಯುಲರ್ ಆಗಿ ಮಾಡಬೇಕು, ವೀಕ್ಲಿ ಒಂದು ರಜೆ ಸಿಗುತ್ತೆ, ಈ ತರ ಎಲ್ಲ ಇದೆ. ಅದ್ರಲ್ಲಿ ಆತರ ಏನಿಲ್ಲ ಸರ್, ನಾನೇ ಮಾಡ್ಬೇಕಂತೇನಿಲ್ಲ. ನನ್ನ ಜಾಬ್ ಅನ್ನ ನಾನಿಲ್ಲ ಅಂದ್ರೆ ನಮ್ಮ ಮಿಸ್ಸಸ್ ಮಾಡಬಹುದು, ನಮ್ಮ ತಂದೆಯವ್ರು ಮಾಡಬಹುದು, ಅಥವಾ ನಮ್ಗೆ ಇನ್ನು ಪರಿಚಯ ಯಾರಾದ್ರೂ ಒಬ್ಬರಿಗೆ ಟ್ರೈನಿಂಗ್ ಕೊಟ್ರೆ ಸರಿ, ನಾನು ಏನಾದ್ರು ಇರಲಿಲ್ಲ ಅಂದ್ರೆ ಅವ್ರು ಯಾರಾದ್ರೂ ಬಂದು ಮಾಡ್ಕೊಂಡು ಹೋಗ್ತಾ ಇರಬಹುದು ಸರ್. ನಿಮ್ಮ ಮನೆಯೊಳಗೆ ಮತ್ತೆ ನಿಮ್ಮ ಶ್ರೀಮತಿಯವರು ಇದನ್ನ ನೋಡ್ಕೋತಾರ? ಹಾ ಹೌದು ಸರ್, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅವರೇ ನೋಡ್ಕೋತಾ ಇದ್ದಾರೆ ಸರ್. ಸುಮಾರು 50% ಹೆಚ್ಚಿಗೆ ಅವರೇ ನೋಡ್ಕೋತಾ ಇದ್ದಾರೆ. ಮಕ್ಕಳು? ಮಕ್ಕಳು ಇದಾರೆ ಸರ್, ಅವರು ಕೋಆಪರೇಟ್ ಮಾಡ್ತಾ ಇರ್ತಾರೆ ಸರ್. ಹೌದಾ? ಚಿಕ್ಕ ಸಣ್ಣ ಮಕ್ಕಳಿಗೆ ಮೊಲ ಅಂತಂದ್ರೆ ಬಹಳ ಖುಷಿ ಆಗ್ತದೆ ನೋಡೋದಕ್ಕೆ. ನಿಜವಾಗ್ಲೂ ಹೇಳ್ತೀನಿ ಸರ್, ಯಾರಿಗಾದ್ರೂ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದ್ರೆ ಅಂತವ್ರು ಆ ಮಲಗಳ ಎದುರುಗಳು ಏನಾದ್ರು ಹೋಗಿ ಬಂದ್ರೆ ಒಂಥರ ರಿಲೀಫ್ ಆಗಿರುತ್ತೆ ಸರ್. ಒಂಥರ ಏನೋ ಒಂದು ಖುಷಿ ಖುಷಿ ಆನಂದ, ಟೆನ್ಷನ್ ಕಡಿಮೆ ಆಗಿಬಿಡುತ್ತೆ. ಕಡಿಮೆ ಆಗಿಬಿಡುತ್ತೆ, ಖಂಡಿತ ಖಂಡಿತ. ಈಗ ನೀವು ಮಾರಾಟ ಮಾಡುತ್ತೀರಿ, ಹೌದಾ? ಮಕ್ಕಳು ಸಹಿತ ಮೊಲಗಳ ಜೊತೆಗೆ ಬಹಳ ಒಳ್ಳೆಯ ಒಂದು ಬಾಂಧವ್ಯವನ್ನು ಬೆಳೆಸ್ಕೊಂಡಿರ್ತಾರೆ. ಹೌದು ಸರ್. ನೀವು ಮಾರಾಟ ಮಾಡಬೇಕಾದ್ರೆ ಅಪ್ಪ ಮಾರಬೇಡ್ರಿ ಮೊಲಗಳನ್ನ ಅಂತ ಹೇಳಿ ಏನಾದ್ರು ಅಂತ? ಖಂಡಿತ ಸರ್, ಒಂದಿಷ್ಟು ಪರ್ಟಿಕ್ಯುಲರ್ ಆಗಿ ಹೆಸರನ್ನು ಕೂಡ ಇಟ್ಟಿದ್ದಾರೆ, ಅಂತವುಗಳನ್ನ ಕೊಡೋದಕ್ಕೆ ಬಿಡದೇ ಇಲ್ಲ. ಅವರು ಸ್ಕೂಲ್ಗೂ ಆ ಕಡೆ ಈ ಕಡೆ ಹೋಗಿರೋ ಟೈಮಲ್ಲಿ ನೋಡ್ಕೊಂಡ್ಬಿಟ್ಟು ಮಾರ್ತಾ ಇರ್ತೀವಿ ಸರ್. ಮತ್ತೆ ಅದೇ ತರದ ಕಲರ್ ಇನ್ನು ಬೇರೆ ಇರುತ್ತಲ್ಲ, ಅಂದ್ರೆ ನೋಡೋದಕ್ಕೆ ಎಲ್ಲ ಒಂದೇ ತರ ಇರುತ್ತೆ. 4 ವೆರೈಟಿ ಇದೆ ಸರ್, ಬ್ಲಾಕ್, ವೈಟ್, ಆಮೇಲೆ ಈ ಚಾಕ್ಲೇಟ್ ಬಣ್ಣದಲ್ಲಿ ಇರುತ್ತೆ, ಆಮೇಲೆ ಈ ಆಕಾಶದ ಬಣ್ಣ ಅಂತ ಆತರ ಒಟ್ಟು ಸುಮಾರು 4 ಬಣ್ಣ ಇದೆ ಸರ್. ಇರೋದು ಎಲ್ಲ ನೋಡೋಕೆ ಒಂದೇ ತರ ಇರ್ತವೆ ಸರ್. ನಮ್ಗಂತರ ನೋಡಿದ ತಕ್ಷಣ ಇಂಥವ್ರ ಹೆಸರು ಇಂಥದ್ದು ಅಂತ ಹೇಳ್ಬೋದು. ಅದರಲ್ಲಿ ಆತರ ಇಲ್ಲ, ಎಲ್ಲ ಒಂದೇ ತರ ಇರುತ್ತೆ ಸರ್. ಒಂದೊಂದ್ಸರಿ 5, 6, 8 ಮರಿಗಳೆಲ್ಲ ಹಾಕುತ್ತೆ ಸರ್. ಹಾಕಿದಾಗ ಅದು 4 ಬೆಳಪು ಇರುತ್ತೆ, 4 ಕಪ್ ಆಗಿರುತ್ತೆ. ಎಷ್ಟು ಒಂದ್ ವರ್ಷದೊಳಗೆ ಎಷ್ಟು ಮರಿಗಳಾಗ್ತಾವ? ಒಂದ್ ಸರ್ ಸುಮಾರು ಈಗ ಅವ್ರು ಕೊಡೋ ಪ್ರಕಾರ 3 ಗಂಡು ಮತ್ತು 7 ಹೆಣ್ಣು ಕೊಡ್ತಾರೆ ಸರ್. 10 ಮರಗಳನ್ನ ಅವ್ರು ಕೊಡ್ತಾರೆ. ಸರ್ವೇ ಸಾಮಾನ್ಯ 2 ತಿಂಗಳಿಗೆ ಒಂದ್ಸರಿ ಅಂತೂ ಮರಿ ಹಾಕುತ್ತೆ ಸರ್, ಒಂದ್ ಹೆಣ್ಣು. ಎರಡು ಇರ್ಬೋದು ಮೂರು ಹಾಕುತ್ತೆ, ಸ್ಟಾರ್ಟಿಂಗ್ ಅಲ್ಲಿ ಎರಡು ಮೂರು ಎಲ್ಲ ಈ ತರ ನಾಲ್ಕೆಲ್ಲ ಹಾಕುತ್ತೆ ಸರ್. ಒಂದೊಂದು ಮರಿಗಳು ಮೊದಲನೇ ಒಂದು ಹೆರಿಗೆಯಲ್ಲೇ ಒಂದು ಐದರಿಂದ ಆರು ಕೂಡ ಹಾಕುತ್ತೆ ಸರ್. ಮ್ಯಾಕ್ಸಿಮಮ್ ಅಂದ್ರೆ ನಮ್ಮ ಹತ್ರ ಹನ್ನೊಂದು ಕೂಡ ಹಾಕಿದೆ ಸರ್. ಒಂದು ಮರ ಹನ್ನೊಂದು ಮರಿಗಳನ್ನು ಹಾಕಿದೆ. ಅಂದ್ರೆ ಸ್ವಲ್ಪ ಫುಡ್ ಶಾರ್ಟೇಜ್ ಆಗ್ಬೋದು, ಹಾಲಿನ ಒಂದು ಶಾರ್ಟೇಜ್ ಕೂಡ ಆಗಿ ಕೂಡ ಮರಿಗಳು ಸಾಯ್ತಾರೆ. ತಮ್ಮ ಮರಿಗಳನ್ನ ಸ್ಟಾರ್ಟಿಂಗ್ ಒಂದ್ ಎರಡು ಮೂರು ದಿವಸ ನಾವು ನೋಡ್ಕೋಬೇಕಾಗುತ್ತೆ. ಅಂದ್ರೆ ಅವಾಗ ಕಣ್ಣು ಕಾಣಿಸೋದಿಲ್ಲ, ತಾಯಿ ಹತ್ರ ತಗೊಂಡೋಗಿ ನಾವು ಅವನ್ನ ಬಿಡಬೇಕಾಗುತ್ತೆ. ಒಂದೆರಡು ದಿವಸದಲ್ಲಿ ಅವು ಕೂಡ ಚುರುಕಾಗಿ ಬಿಡ್ತವೆ ಸರ್. ಡೇ ಬೈ ಡೇ ಅಂದ್ರೆ ಓಡಾಡೋದ್ರೆ ಸರ್ ತೆವಳುತ್ತಾ ಇರ್ತಾವೆ ಸರ್, ತೆವಳುತ್ತಾ ಹೋಗ್ತಾವೆ ಕಾಲಿಂದ ಹೊಟ್ಟೆಯಿಂದ. ಎಷ್ಟು ದಿವಸದೊಳಗೆ ಓಡಾಡುವಂಗಾಗ್ತಾವೆ? ಸುಮಾರು ಒಂದು ಹದಿನೈದು ದಿವಸ ಸರ್. ಹದಿನೈದು ದಿವಸದಲ್ಲಿ ಕಣ್ಣು ಕೂಡ ಎಲ್ಲ ಓಪನ್ ಆಗುತ್ತೆ, ಆಹಾರ ಕೂಡ ತಿನ್ನೋ ಒಂದು ಲೆವೆಲ್ಗೆ ಬಂದ್ಬಿಡುತ್ತೆ ಸರ್. ಹದಿನೈದು ದಿವಸ ಆದ್ಮೇಲೆ ಸುಮಾರು ಮುಂದೊಂದು ಹತ್ತದೈದು ದಿವಸ ನಾವು ತಾಯಿ ಜೊತೆಗೆ ಅದನ್ನ ಇಡ್ತೀವಿ ಸರ್. ಒಂದ್ ತಿಂಗಳು ಆದ್ಮೇಲೆ ಸಪರೇಟ್ ಆಗಿ ಇನ್ನೊಂದು ಬೋನಿಗೆ ಹಾಕ್ಬಿಡ್ತೀವಿ. ತನ್ನಷ್ಟಕ್ಕೆ ತಾನು ಬೆಳೀತಾ ಇರ್ತವೆ ಅವು. ಎರಡರಿಂದ ಮೂರು ತಿಂಗಳು ಆದ್ಮೇಲೆ ಆರು ಇರೋದನ್ನ ಮೂರು, ಮೂರು ಇರೋದನ್ನ ಎರಡು, ಈ ತರ ಕಡಿಮೆ ಕಡಿಮೆ ಗಾತ್ರ ಬೆಳೆದಾಗೆ ಕಚ್ಚಾಟ ಜಾಸ್ತಿ ಆಗುತ್ತೆ. ಇಂಡಿವಿಜುವಲ್ ಆಗಿ ಒಂದು ಮೂರು ಅಥವಾ ನಾಲ್ಕು ತಿಂಗಳು ಹಾಕಿದ ಮೇಲೆ ಪ್ರತಿಯೊಂದು ಮರಗಳನ್ನ ನಾವು ಇಂಡಿವಿಜುವಲ್ ಆಗಿ ಸಪರೇಟ್ ಆಗಿ ತನ್ನದೇ ಅಂತ ಒಂದು ಪಂಜರ ಹೇಳ್ಬೇಕು. ಪಂಜರ ಎಲ್ಲ ಮಾಡಿರಿ ಸರ್, ಸಿಗುತ್ತೆ ಸರ್. ಅವರು ನಮ್ ದುಂಡಾಯ ಮಠಪತಿ ಅಂತ ಇದಾರಲ್ಲ ಸರ್ ಮ್ಯಾನೇಜರ್, ಅವರು ಇದು ಕೆಲಸನ ಅವರೇ ಬಂದು ಎಲ್ಲ ನಿರ್ವಹಣೆ ಮಾಡ್ತಾರೆ ಸರ್. ನಮ್ಗೆ ಈಗ ಶುರುವಾತಿಗೆ ಎಷ್ಟು ದುಡ್ಡು ಹಾಕಬೇಕಾಗ್ತದೆ? ಇಷ್ಟು ನೀವು ಹತ್ತು ಮೊಲಗಳನ್ನೇನು ಶುರು ಮಾಡಿದ್ರೆ ಅಷ್ಟು ಎಷ್ಟು ದುಡ್ಡು, ಆಮೇಲೆ ಪಂಜರಕ್ಕೆ ಎಷ್ಟು ದುಡ್ಡು ಆಗುತ್ತೆ? ಅಂದ್ರೆ ಪಂಜರ ಸಮೇತ ಏನಿದೆ ಸರ್ ಕೊಡ್ತಾರೆ ಸರ್, ಸ್ಟಾರ್ಟಿಂಗ್ ಹದಿನೇಳೂವರೆ ಸಾವಿರ ತಗೋತಾರೆ ಸರ್. ಒಂದು ಮೊಲಕ್ಕೆ ಸಾವಿರದ ಐದನೂರು ಅಂದ್ರೂ ಕೂಡ ಒಂದು ಹತ್ತು ಮೊಲಗಳಿಗೆ ಹದಿನೈದು ಸಾವಿರ ಆಗುತ್ತೆ ಸರ್. ಒಂದು ಮೂರು ಸಾವಿರ ರೂಪಾಯಿ ಏನಿದೆ ಅದ್ರ ಪಂಜರ ಮೆಸ್ ಅಂತ ಇರಲ್ಲ, ಅದಕ್ಕೊಂದು ಮೂರು ಸಾವಿರ ಅಂತಂದ್ರೆ ಒಟ್ಟಿನಲ್ಲಿ ಹದಿನೆಂಟು ಸಾವಿರ ಆಗುತ್ತೆ. ಬಟ್ ಇದೊಂಥರ ಕಾಂಬಿ ಪ್ಯಾಕು, ಹತ್ತು ಮೊಲಗಳು ಮತ್ತೆ ಈ ಒಂದು ಮೆಸ್ಸು ಎರಡು ಸೇರ್ ತಗೊಂಡಾಗ ಹದಿನೇಳುವರೆ ಸಾವಿರ ಆಗುತ್ತೆ ಸರ್. ಒಂದು ಐದನೂರು ರೂಪಾಯಿ ಉಳಿತು. ಆಮೇಲೆ ನೀವು ಸಪರೇಟ್ ಆಗಿ ಎಷ್ಟು ಬೇಕಾದ್ರೂ ಕೂಡ ನೀವು ಮಾಡಿಸಬಹುದು ಅಥವಾ ನೀವಾಗೆ ಮಾಡಬಹುದು. ಅವ್ರನ್ನ ಹೇಳಿದ್ರೆ ಅವ್ರಿಗೂ ಬಂದು ಕೂಡ ನಮಗೆ ಐಡಿಯಾನ ಕೊಡ್ತಾರೆ ಸರ್. ಒಂದು ಮೂರು ಸಾವಿರಕ್ಕೆ ಒಂದು ಮೆಸ್ ಸಿಗುತ್ತೆ ಸರ್ ರೆಡಿಮೇಡ್ ಆಗಿರೋದು. ಅವ್ರ ಹತ್ರ ಡೇ ಬೈ ಡೇ ನಮ್ಮ ಗ್ರೌತ್ ಜಾಸ್ತಿ ಆದಾಗ ಮರಿಗಳಿಗೋಸ್ಕರ ನಾವು ಮತ್ತೆ ಮೆಸ್ಗಳನ್ನ ತರಬಹುದು. ಎಲ್ಲ ಒಂದೇ ಸಾರಿಗೆ ಅವ್ರನ್ನ ಕರೆಸಿಬಿಟ್ಟು ಒಂದೆರಡು ದಿವಸ ಸ್ಟೇ ಮಾಡಿ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿಸ್ಕೊಂಡು ಅವ್ರನ್ನ ರಿಟರ್ನ್ ಕಳಿಸ್ತಾ ಇರ್ತೀವಿ ಸರ್. ಮೂರು ಎಕರೆ ಒಳಗೆ ನೀವು ಬರೀ ಇಂಥ ಮೇವಿನ ಬೆಳೆಗಳನ್ನು ಬೆಳೀತಾ ಇದ್ದೀರಾ ಅಥವಾ ಬೇರೆ ಬೆಳೆಗಳನ್ನು ಕೂಡ ಬೆಳೀತಾ ಇದ್ದೀರಾ? ಅಂದ್ರೆ ಸರ್ ಇದಕ್ಕೋಸ್ಕರ ನಾವು ಬಳಸ್ತಾ ಇರೋದು ಬರೀ ಒಂದು ಅರ್ಧ ಎಕರೆ ಬೆಳೆಸ್ತಾ ಇದ್ದೀವಿ. ಅರ್ಧ ಎಕರೆ ಬೆಳೆಸ್ತಾ ಇದ್ದೀವಿ. ಅರ್ಧ ಎಕರೆ ಅಂದ್ರೆ ಉಳಿದ್ರೆ ಎರಡೂವರೆ ಎಕರೆ ಏನಿದೆ ಸರ್ ನಮ್ ತೊಗರಿ ಉದ್ದು ಇರುತ್ತಲ್ಲ ಸರ್ ಸಾಂಪ್ರದಾಯಿಕ ಬಂದಿರೋದಲ್ಲ, ಅದನ್ನ ಇನ್ನೂ ಕಂಟಿನ್ಯೂ ಮಾಡಿದೀವಿ. ಏನು ನೆಕ್ಸ್ಟ್ ಟೈಮ್ ಅಲ್ಲಿ ನೋಡ್ಬೇಕು ಅದ್ರ ಬಗ್ಗೆ ಏನು ವಿಚಾರ ಮಾಡಿರಲಿಲ್ಲ ತನಕ ಬೇರೆ ಯಾವ್ದು ಬೆಳೆ ಬೆಳಿಬೇಕು ಅಂತ ಹೇಳಿ? ಇಲ್ಲ ಸರ್, ಇದೊಂಥರ ಸರ್ಪ್ರೈಸ್ ಗಿಫ್ಟ್ ತರ ಆಗ್ಬಿಡ್ತು ಸರ್. ಯಾಕಂದ್ರೆ ಇದು ಬೋರ್ವೆಲ್ ಹಾಕೋ ಪ್ಲಾನಿಂಗ್ ಇರಲಿಲ್ಲ, ಸಡನ್ ಆಗಿ ಹಾಕಿಬಿಟ್ಟಿದೀವಿ. ಇದಕ್ಕೆ ಸಂಬಂಧಪಟ್ಟಂತ ಬೆಳೆಗಳನ್ನ ಯಾವ ತರ ನಾಲ್ಕು ಜನರಿಗೆ ಕೇಳ್ಕೊಂಡು ಇನ್ನೇನ್ ಮಾಡಬೇಕು ನೆಕ್ಸ್ಟ್ ಇಯರ್ ಅಲ್ಲಿ ಪ್ಲಾನಿಂಗ್, ಯಾಕಂದ್ರೆ ಮೈಂಡ್ ಕೂಡ ವೈಡ್ ಆಗುತ್ತಲ್ಲ ಸರ್. ಇಷ್ಟು ದಿವಸ ಮಳೆ ಈಗಾಗಿದೆಯಲ್ಲ ಸರ್, ಮಳೆ ಆಶ್ರಿತ ಭೂಮಿನೇ ಇತ್ತು ಸರ್ ಇಷ್ಟು ದಿವಸ. ಹಿಂದಿನ ಕಾಲದಿಂದ ಬಂದಿರೋದು ಮಳೆ ಆಶ್ರಿತದಿಂದ, ಏನೋ ಮುಂಗಾರು ಒಂದ್ ಸ್ವಲ್ಪ ಹಿಂಗಾರು ಒಂದ್ ಸ್ವಲ್ಪ ಆಗ್ತಾ ಇತ್ತು. ಈಗ ನೀರಾಗಿದೆ, ಇನ್ ಮುಂದೆ ನೋಡ್ಬೇಕು ಸರ್. ಯಾಕಂದ್ರೆ ಡೇ ಬೈ ಡೇ ಏನಂದ್ರೆ ನಮಗೂ ಗೊತ್ತಾಗುತ್ತಲ್ಲ ಸರ್, ಇದೊಂದು ವರ್ಷ ಇದೆ ಮೊದಲಿನ ತರಾನೇ ತೊಗರಿ ಉದ್ದು ಈ ತರ ಎಲ್ಲ ಹಾಕಿದೀವಿ. ಇದು ಬೆಳೆ ಕೈಗೆ ಬರೋವರೆಗೆ ಸುಮಾರು ಜನ ಇದಾರೆ ಸರ್ ಐಡಿಯಾ ಕೊಡೋದಕ್ಕೆ, ಐಡಿಯಾ ತಗೊಳ್ಳೋದು. ಆಮೇಲೆ ಕೃಷಿ ಇಲಾಖೆಗೆ ತೋಟಗಾರಿಕೆಗೆ ವಿಸಿಟ್ ಮಾಡಿದಾಗ ಅವ್ರು ಯಾವ ತರ ಐಡಿಯಾ ಕೊಡ್ತಾರೆ ನೋಡಿ, ಯಾವ ತರ ಜಾಗ ಖಾಲಿ ಆಗುತ್ತೋ ಆಯಾ ಜಾಗಕ್ಕೆ ಇಂತಿಷ್ಟು ಅಂತ ಸಬ್ಸ್ಟಿಟ್ಯೂಟ್ ಮಾಡೋಣ ಅಂತ ಪ್ಲಾನಿಂಗ್ ಇದೆ ಸರ್ ಮುಂದೆ. ಈಗ ಎಷ್ಟು ದಿವಸ ಆದ್ಮೇಲೆ ಮಾರಾಟ ಮಾಡ್ತಿರ್ತೇವೆ? ಮೂರರಿಂದ ನಾಲ್ಕು ತಿಂಗಳು ಹೋದಾಗ ನಾವು ಮಾರಬಹುದು. ಮೂರರಿಂದ ನಾಲ್ಕು ತಿಂಗಳಿಗೆ, ಅದಕ್ಕಿಂತ ಹೆಚ್ಚು ಇಡಬಹುದು ಅಥವಾ ಅದೇ ರೈಟ್ ಟೈಮ್? ಮೂರರಿಂದ ರೈಟ್ ಟೈಮ್ ಅಂತಲ್ಲ ಸರ್, ಇದು ಯಾತರ ಇದೆ ಅಂದ್ರೆ ಇದರಲ್ಲಿ ಎರಡು ವಿಧ ಇದೆ ಸರ್ ಮಾರಾಟ ಮಾಡೋದು. ಒಂದನೇದು ಅವ್ರು ಕೊಟ್ಟಿರೋ ಒಂದು ಹತ್ತು ಮೊಲಗಳನ್ನ ಇಟ್ಕೊಂಡ್ಬಿಟ್ಟು ಆಗಿರೋ ಮರಿನ ಮೂರರಿಂದ ನಾಲ್ಕು ತಿಂಗಳವರೆಗೆ ಬೆಳೆಸಿಬಿಟ್ಟು ಮಾರೋದು. ಅದಾದ ಎರಡು ತಿಂಗಳಿಗೆ ಮತ್ತೆ ಇನ್ನೊಂದು ಸ್ಟೆಪ್ ಬರುತ್ತಲ್ಲ ಸರ್, ಯಾಕಂದ್ರೆ ಎರಡು ತಿಂಗಳಿಗೆ ಒಂದ್ಸರಿ ಆಗುವ ಗ್ರೋತ್. ಆಮೇಲೆ ನೀವು ಎರಡು ತಿಂಗಳಿಗೆ ಒಂದ್ಸರಿ ಮಾರಾಟ ಮಾಡಿ ಮಾರಾಟ ಮಾಡಿ ಐದು ವರ್ಷದವರೆಗೆ ಆರಾಮಾಗಿ ಈ ಜಾಬ್ ಅನ್ನ ಕಂಟಿನ್ಯೂ ಮಾಡ್ತಾರೆ. ಒಂದನೇ ಸ್ಟೇಜ್. ಈ ಎರಡನೇ ಸ್ಟೇಜ್ ಅಲ್ಲಿ ಏನಪ್ಪಾ ಅಂದ್ರೆ ಇವು ಆಗಿರೋ ಮರಿಗಳನ್ನ ಅವನ್ನು ಮೇಂಟೈನ್ ಮಾಡಿ ಆರರಿಂದ ಎಂಟು ತಿಂಗಳವರೆಗೆ ಬೆಳೆಸಿಬಿಟ್ಟು ಅವು ಕೂಡ ಹೆರಿಗೆ ಒಂದು ಪರಿಸ್ಥಿತಿ ತಗೊಂಡ್ಬಂದು ನೂರರಿಂದ ನೂರ ಐವತ್ತರಿಗೆ ಆಗೋವರೆಗೆ ಈಗ ನಾನು ಮಾಡಿದಿಲ್ಲ ಸರ್. ಆ ತರ ಹುಟ್ಟಿರೋ ಮರಿಗಳನ್ನ ಯಾವ್ದು ಸೇಲೆ ಮಾಡೋದಿಲ್ಲ, ನಮ್ಮ ಹತ್ರ ಅದನ್ನೇ ಬೆಳೆಸ್ತಾ ಹೋಗೋದು. ಅದರಿಂದ ಮತ್ತೆ ಮಲ್ಟಿಪಲ್ ಆಗಿ ತಗೋತಾ ಇರೋದು. ಹಂಗೆ ನಡೀತಾನೆ ಇರಬೇಕು ಅದು ಪ್ರೊಸೆಸ್. ಅಂದ್ರೆ ಅನುಕೂಲ ಇರಬೇಕು ನೋಡಿ ಸರ್, ಯಾಕಂದ್ರೆ ಈಗ ಸ್ವಲ್ಪ ಇದು ಕಡಿಮೆ ಒಂದು ಬಂಡವಾಳದ ಒಂದು ಉದ್ಯೋಗ ಅಂತ ಎಲ್ಲರೂ ಮಾಡ್ತಾರೆ. ಅದು ಜಾಸ್ತಿ ಆದಾಗ ಅದರ ಫುಡ್ ಶಾರ್ಟೇಜು, ಅದಕ್ಕೆ ಬೇಕಾಗುವ ಒಂದು ಪ್ಲೇಸು, ಈ ತರ ಎಲ್ಲ ಮತ್ತೆ ಪ್ರಾರಂಭ ಆದಾಗ ಮರಿಗಳನ್ನ ಮಾರುವ ಹಂತಕ್ಕೆ ಬಂದ್ಬಿಡುತ್ತೆ. ಅಂದ್ರೆ ನಮಗೆ ಯಾವಾಗ ಒಂದು ಮಿತಿ ಇರ್ತದೆ, ನಮ್ಮ ಮಿತಿ ಒಳಗೆ ನಾವು ಮಾಡ್ಕೊಳ್ಬೇಕು. ಒಂದ್ 200 ಮೊಲಗಳು ನಮ್ ಕಡೆ ಇರಬೇಕು ಅಂತಂದ್ರೆ ಅದಕ್ಕಷ್ಟೇ ವ್ಯವಸ್ಥೆ ಮಾಡ್ಕೊಂಡು ಹೆಚ್ಚಿನದನ್ನ ಮಾರಾಟ ಮಾಡಿ ಮತ್ತೆ ಮುಂದಿನ ಉತ್ಪಾದನೆ ನಾವು ತಯಾರಾಗಬೇಕು. ಇಲ್ಲ ಅಂದ್ರೆ ನೀವು ಇನ್ನೊಂದೇನಪ್ಪ ಅಂದ್ರೆ ಸುಮಾರು ಒಂದು 150 ನಮ್ ಕೆಪಾಸಿಟಿ ಆದ್ಮೇಲೆ ಸುಮಾರು 10 ಮೊಲ ಅಂದ್ರೆ ನಾವು ಸ್ಟಾರ್ಟಿಂಗ್ ಅಲ್ಲಿ ತಗೋತೀವಲ್ಲ ಸರ್, ಒಂದ್ ಯೂನಿಟ್ ಅಂತ. ಈ 4x10 ಒಂದು ಮೆಸ್ ಇರುತ್ತೆ ಸರ್, ಈ ಪಂಜರ ಏನಿರುತ್ತಲ್ಲ ಹೀಗೆ 4 feet ಹಿಂಗೆ ಒಂದು 10 feet ಇರುತ್ತೆ. ಈ ಒಂದು 4x10 ಮೆಸ್ ಅಲ್ಲಿ 10 ಮೊಲಗಳಿರುತ್ತಲ್ಲ ಅಷ್ಟನ್ನೇ ನಾವು ಉಳಿಸ್ಕೋಬಹುದು ಸರ್. ಸುಮಾರು ಒಂದು 200-300 ಮಾಡಿಕೊಂಡು ಕೊನೆ ಒಂದು ಹತ್ತಕ್ಕೆ ಮಾರಾಟ ಮಾಡೋ ಟೈಮಲ್ಲಿ ಈ ಒಂದು 10 ಉಳಿಸಿಕೊಂಡು ಉಳಿದಿದ್ದೆಲ್ಲ ಮಾರಿಬಿಟ್ರೆ ಮತ್ತೊಂದು ವರ್ಷದಲ್ಲಿ ಆಸ್ ಇಟ್ ಇಸ್ ಆಗುತ್ತಲ್ಲ ಸರ್. ಒಂದ್ಸಲಿ ಮಾರಿದ್ರೆ ಸುಮಾರು 100,000 ಬರುತ್ತೆ, ಏನೋ ಒಂದು ಯಾವ್ದೋ ಹೊಸ ಕೆಲಸ ಆದ್ರೆ ಆಗುತ್ತಲ್ಲ. 2-4 ಮಾರೋದ್ರಿಂದ ಕೈಗೂ ಹತ್ತದಿಲ್ಲ, ಅದು ಯೂಸ್ ಇಲ್ಲ ಸರ್. ಈಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ, ಏನಪ್ಪಾ ಅಂತಂದ್ರೆ ಮಾರ್ಕೆಟ್ ನೊಳಗ ಎಷ್ಟು ವಯಸ್ಸು ಆದಂತಹ ಮೊಲಕ್ಕೆ ಒಳ್ಳೆ ಬೇಡಿಕೆ ಇದೆ? ವಯಸ್ಸು ನೋಡಿ ಸರ್, 3-4 ತಿಂಗಳು. 3-4 ತಿಂಗಳು ಅಂದ್ರೆ ಮಾಂಸಕ್ಕಾದ್ರೂ ಬೆಲೆ? ಮಾಂಸಕ್ಕೆ ಅಂದ್ರೆ ಮಾಂಸ ಹೇಗಿದೆ ಅಂದ್ರೆ ಸರ್, 1.5 kg ಜಾಸ್ತಿ ಇದ್ರೆ ಆ ಮರಗಳು ಮಾಂಸಕ್ಕೆ ಯೋಗ್ಯ ಆಗಿರುತ್ತೆ ಸರ್. ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. 3-4 ತಿಂಗಳು ಅಂದ್ರೆ ಸುಮಾರಾಗಿ ಆ ಒಂದ್ ತಿಂಗಳಲ್ಲಿ ಆ ಒಂದು ಹಂತಕ್ಕೆ ಅದು ಬರುತ್ತೆ ಸರ್. 1.5 kg ಏನಾದ್ರೂ ಆಯ್ತು ಅಂದ್ರೆ ಮೊಲ, ಅದರ ಮಾಂಸಕ್ಕೆ ಒಂದು ಟೇಸ್ಟ್ ಇದೆ, ಒಂದು ಬೆಲೆ ಇದೆ, ಪರ್ಚೇಸಿಂಗ್ ಕೂಡ ಮಾಡ್ತಾರೆ ಸರ್. 1.5 kg ಕಮ್ಮಿ ಇದ್ರೆ ಅದರ ಒಂದು ದೇಹ ಅಷ್ಟೊಂದು ಚೆನ್ನಾಗಿ ಬೆಳೆದಿದೆ, ಬೆಳವಣಿಗೆ ಆಗಿರುತ್ತೆ. ಮಾಂಸ ತಿನ್ನೋದಕ್ಕೆ ಅಷ್ಟೊಂದು ಟೇಸ್ಟ್ ಆಗಿರಲ್ಲ ಅಂತ ಅನ್ಸುತ್ತೆ ಸರ್. ಅದಕ್ಕೆ ಅವ್ರ ಒಂದು ಲಿಮಿಟ್ ಹಾಕಿರೋದೆ 1.5 kg ಅಂತ. ಜಾಸ್ತಿ ಆಗಿರೋ ಮರಗಳನ್ನ ಅವ್ರು ಪರ್ಚೇಸ್ ಮಾಡ್ತಾರೆ. ಅಂದ್ರೆ ಸಾಮಾನ್ಯವಾಗಿ 3-4 ತಿಂಗಳಿಗೆ ತಾವು ಒಂದು ಕೊಡ್ತಾ ಇರ್ತೀವಿ ಸರ್. ಅಂದ್ರೆ ನನ್ನ ಹತ್ರ ಆಗಿದೆ ಅಂದ್ರೆ ಸರ್, ಒಂದೇ ತರದಾಗಿಲ್ಲ, 2-3 ಮಾರ್ಕೆಟಿಂಗ್ ಆಗಿದೆ. ಒಂದೇದು ಯೂನಿಟ್ ಲೆಕ್ಕದಲ್ಲಿ ಕೂಡ ಕೊಡ್ತಾ ಇರ್ತೀನಿ ಸರ್. 3 ಗಂಡು 7 ಹೆಣ್ಣು ಈಗ ನಾನು ಯಾವ ತರ ತಂದಿದ್ದೀನಿ ಅಲ್ಲ, ಆ ಒಂದು ಸ್ಟೇಜ್ಗೆ ತಗೊಂಡ್ಬಂದು ಒಂದ್ ಮೆಸ್ ಅಲ್ಲಿ ಹಾಕಿ 17,000 10 ಮರಗಳನ್ನು ಕೂಡ ಮಾರ್ತಾ ಇರ್ತೀನಿ. ಇಲ್ಲ ನಮ್ಗೆ ಒಂದ್ 2 ಮನೇಲಿ ಬೇಕು, ಒಂದ್ ಗಂಡು ಒಂದ್ ಹೆಣ್ಣು ಜೊತೆ ಬೇಕು ಅಂದ್ರೆ ಅದನ್ನು ಕೂಡ ಜೋಡಿ ಲೆಕ್ಕದಲ್ಲಿ ಕೊಡ್ತಾ ಇರ್ತೀನಿ. ಇನ್ನೊಂದ್ ಸ್ವಲ್ಪ ಜನ ಮಾಂಸಕ್ಕೋಸ್ಕರ ಕೇಳ್ತಾರೆ, ಕೊಡೋದಕ್ಕೆ ಮನಸ್ಸು ಬರ್ತಾ ಇಲ್ಲ. ಬಟ್ ನೋಡೋಣ ಸರ್, ಯಾಕಂದ್ರೆ ಇನಿಷಿಯಲ್ ಸ್ಟೇಜ್ ಅಲ್ಲ, ಮುಂದೆ 4-5 ವರ್ಷ ಆಗೋವರೆಗೆ ಎಲ್ಲ ಓಲ್ಡ್ ಆಗಿರ್ತಾವಲ್ಲ, ಅವು ಹೆರಿಗೆನೂ ಆಗಲ್ಲ, ಕ್ರಾಸಿಂಗ್ ಮಾಡೋಕು ಕೂಡ ಏನಿದೆ ಗಂಡುಗಳಿಗೆ ಆ ಒಂದು ಶಕ್ತಿ ಇರಲ್ಲ. ಆ ಒಂದು ಸ್ಟೇಜ್ ಅಲ್ಲಿ ನಾವು 5-4 ಮಾರ್ಲೇಬೇಕಾಗುತ್ತೆ ಸರ್, ಅದರಿಂದ ನಮ್ಗೆ ಉಪಯೋಗ ಕೂಡ ಇರಲ್ಲ. ಈಗ ನೀವು 4-5 ಬಣ್ಣನೂ ಬೇರೆ ಬೇರೆ ಅದಾವ ಅಂತ ಹೇಳಿ, ಯಾವ ವೆರೈಟಿಗೆ ಒಳ್ಳೆ ಬೆಲೆ ಇದೆ ಸರ್? ಇದರಲ್ಲಿ ಮಿಕ್ಸ್ ಬ್ರೀಡ್ಗೆ ಜಾಸ್ತಿ ಬೆಲೆ ಇದೆ ಸರ್. ಒಂದೇ ಇಂಡಿವಿಜುವಲ್ ಆಗಿ ಒಂದೇ ಪ್ಲೇನ್ ಆಗಿರುತ್ತಲ್ಲ, ಈ ನ್ಯೂಜಿಲ್ಯಾಂಡ್ ವೈಟ್ ಅಂತ ಇದೆ ಸರ್, ಕಲರ್ ಪೂರ್ತಿ ವೈಟ್ ಆಗಿದೆ. ಆಮೇಲೆ ಈ ಡಚ್ ತಳಿ ಒಂದಿದೆ ಸರ್, ಚಾಕ್ಲೇಟ್ ಬಣ್ಣ ಬರುತ್ತೆ. ಆಮೇಲೆ ಬ್ಲ್ಯಾಕ್ ಇದೆ, ಆಫ್ರಿಕನ್ ಬ್ಲ್ಯಾಕ್ ಅಂತಾರೆ. ಆಮೇಲೆ ಸೋವಿಯತ್ ಚೈನ್ಚಿಲ ಅಂತ ಒಂದು ಬರುತ್ತೆ. ಈ 4 ಬಣ್ಣ ನಮ್ಮ ಹತ್ರ ಇರ್ತಾ ಇರೋ ತಳಿಗಳು ಮಾತ್ರ ಇವು 4 ಸರ್. ಇದರಿಂದ ಮಿಕ್ಸ್ ಬ್ರೀಡ್ ಅಲ್ಲಿ ಬೇರೆ ಬೇರೆ ಕಲರ್ ಬರ್ತಾ ಇರುತ್ತೆ ಸರ್. ಈ ವೈಟ್ ಜೊತೆಗೆ ಬ್ಲ್ಯಾಕ್ ಗೆ ಕ್ರಾಸಿಂಗ್ ಮಾಡಿಸಿದಾಗ, ಬ್ಲ್ಯಾಕ್ ಇಂದ ವೈಟ್ ಗೆ ಇದರ ಕ್ರಾಸಿಂಗ್ ಯಾವ ತರ ಮಾಡಿಸ್ತೀವಿ, ಮಿಕ್ಸ್ ಬ್ರೀಡ್ ಅಲ್ಲಿ ಬರುತ್ತಲ್ಲ ಅದಕ್ಕೆ ತೂಕ ಜಾಸ್ತಿ ಬರುತ್ತೆ ಸರ್. ಜನರಲ್ ಆಗಿ ಎಲ್ಲರೂ ವೈಟ್ ಅನ್ನ ಇಷ್ಟಪಡ್ತಾರೆ, ಬಟ್ ಅದರಲ್ಲಿ ಜನರಲ್ ಆಗಿ ಬೇರೆ ಒಂದು ತಳಿಗೆ ಕಂಪೇರ್ ಮಾಡಿದಾಗ ವೈಟ್ ಅಲ್ಲಿ ತೂಕ ಕಮ್ಮಿ ಬರುತ್ತೆ. ವೈಟ್ ಗೆ ತೂಕ ಕಮ್ಮಿ ಅಂದ್ರೆ ನೋಡೋಕೆ ಚೆನ್ನಾಗಿರುತ್ತೆ. ಜನರಿಗೂ ಕೂಡ ವೈಟೇ ಬೇಕಾಗುತ್ತಲ್ಲ ಸರ್. ಏನೋ ಎಲ್ಲರೂ ಒಂಥರ ರೊಟೀನ್ ಆಗಿಬಿಟ್ಟಿದೆ ಸರ್, ಯಾವ ವೈಟ್ ತಗೊಂಡಿದ್ದಾರೆ ನಾವು ವೈಟೇ ತಗೊಳ್ಳೋಣ, ಎದ್ ಕಾಣಿಸುತ್ತೆ ಕಲರು ಶಾರ್ಪ್ ಆಗಿರುತ್ತಲ್ಲ ಅಂತ. ಬಟ್ ಡಚ್ ತಳಿ ಒಳ್ಳೆ ಚೆನ್ನಾಗಿರುತ್ತೆ ಸರ್. ಇದರಲ್ಲಿ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಡಚ್ ತಳಿ ಏನಿದೆಲ್ಲ ಸರ್, ಅದು ಚೆನ್ನಾಗಿ ನೋಡುವ ತನ್ನ ಬಾಡಿನ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ, ಮರಿಗಳಿಗೆ ಹಾಲು ಕೊಡಿಸುತ್ತೆ, ಒಂಥರ ಶಾರ್ಪ್ ಆಗಿದೆ, ಹೆಂಗೂ ಹಿಂಗೂ ಮಾಡಿ ಒಟ್ಟಿನಲ್ಲಿ ಬದುಕಬೇಕು, ಮರಿಗಳನ್ನ ಚೆನ್ನಾಗಿ ನೋಡ್ಕೋಬೇಕು, ಆ ಒಂದು ಬುದ್ಧಿ ಏನಿದೆ ಅದಕ್ಕೆ ಜಾಸ್ತಿ. ಈ ವೈಟ್ಗೆ ಆತರ ಇಲ್ಲ, ನೋಡೋಕಂತರ ಶೋ ಪೀಸ್ತಾರ ಅಷ್ಟೇ. ಮಕ್ಕಳ ಬಗ್ಗೆ ಕಾಳಜಿನೂ ತಗೊಳಂಗಿಲ್ಲ, ತಗೊಳುತ್ತೆ ಎಲ್ಲೂ ತಗೊಳುತ್ತೆ. ಬಟ್ ಇದು ಸ್ವಲ್ಪ ಡಿಫ್ರೆಂಟ್, ಇರೋದ್ರಲ್ಲೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ನಾನು ಅಬ್ಸರ್ವ್ ಮಾಡಿದ್ದು, ಬಟ್ ಆಕ್ಚುಲಿ ಇದ್ರ ಬಗ್ಗೆ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ ಸರ್. ಇದ್ರ ಬಗ್ಗೆ ನೀವು ವಿಜ್ಞಾನಿಗಳನ್ನ ಕೂಡ ಕೇಳಿದ್ರಿ, ಯಾವ ರೀತಿ ಮೊಲ ಸಾಕಾಣಿಕೆ ಮಾಡಬೇಕು ಅಂತ ಹೇಳಿ? ಇಲ್ಲ ಸರ್, ಯಾರಿಗೂ ಸರ್ ಇದ್ರ ಬಗ್ಗೆ ಏನು ನಾನು ಅನಲೈಸ್ ತಗೊಂಡಿಲ್ಲ. ಆದ್ರೆ ಏನು ತಾವು ಏನು ಪರ್ಚೇಸ್ ಮಾಡಿದೀವಲ್ಲ, ಅವ್ರ ಒಂದು ಗೈಡೆನ್ಸ್ ಏನ್ ಕೊಟ್ಟಿದ್ದಾರೆ ಅದನ್ನು ಮಾಡ್ತಾ ಇದ್ದೀನಿ. ಪ್ರಾಬ್ಲಮ್ ಬಂದಿಲ್ಲ, ಆಕ್ಚುಲಿ ಪ್ರಾಬ್ಲಮ್ ಬಂದಾಗ ಅದಕ್ಕೊಂದು ಸೊಲ್ಯೂಷನ್ ಹುಡುಕ್ಬೇಕು. ಬಟ್ ಪ್ರಾಬ್ಲಮ್ ಅನ್ನೋದು ಇಲ್ಲ ಸರ್ ಇದ್ರಲ್ಲಿ, ಯಾಕಂದ್ರೆ ಇದಕ್ಕೆ ಸ್ವಚ್ಛವಾಗಿರೋ ಗಾಳಿ, ಬೆಳಕು, ಅಲ್ಪ ಸ್ವಲ್ಪ ನೀರು ಇಷ್ಟು ಸಿಕ್ಬಿಟ್ರೆ ಸಾಕು, ತನ್ನ ಪಾಡಿಗೆ ತಾನು ಬದುಕೊಂಡಿರುತ್ತೆ ಸರ್. ಟೈಮ್ ಟು ಟೈಮ್ ಏನಿದೆ ಡೆಲಿವರಿ ಆಗ್ತಾ ಇರುತ್ತೆ, ಸಂತಾನೋತ್ಪತ್ತಿ ಕೂಡ. ಅಂದ್ರೆ ನಿಮ್ ಕೆಲಸ ಬಹಳ ಕಡಿಮೆ ಇಲ್ಲಿ, ಸಿಕ್ಕಾಪಟ್ಟಿ ಕಡಿಮೆ ಇದೆ ಸರ್. ಅಂದ್ರೆ ಇವು ಮಲ್ಟಿಪಲ್ ಆದಾಗ, ಅಂದ್ರೆ ಸುಮಾರು 150-200 ಆದಾಗ ಪ್ರತಿಯೊಂದಕ್ಕೂ ಸಪರೇಟ್ ಆಗಿರೋ ಟೈಮ್ ಕೊಡಬೇಕಾಗುತ್ತೆ ಸರ್. ಆವಾಗ ಮಾತ್ರ ಟೈಮ್ ಜಾಸ್ತಿ ತಗೊಳುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಏನು ಟೈಮ್ ತಗೊಳ್ಳಲ್ಲ, ಸುಮಾರು ಒಂದು 15 ನಿಮಿಷ ಕೆಲಸ ಇರುತ್ತೆ. ಮುಂದೆ 15 ನಿಮಿಷದಲ್ಲಿ 2 ಯೂನಿಟ್ ನೀವು ಮೇಂಟೈನ್ ಮಾಡಬಹುದು ಸರ್. ಈಗ ಮೊಲಗಳಿಗೆ ರೋಗ ಬರಲಾರದಂಗ ಲಸಿಕೆ ಹಾಕಿಸುವಂತಹ ವ್ಯವಸ್ಥೆ ಆಗಲಿ, ಅಥವಾ ರೋಗ ನಿರೋಧಕ ಚುಚ್ಚುಮದ್ದುಗಳನ್ನ ಕೊಡೋದಾಗಲಿ, ಅಥವಾ ಔಷಧೋಪಚಾರ, ಇದ್ರ ಬಗ್ಗೆ ಏನು ಖರ್ಚು ಮಾಡೋದಿಲ್ಲ ತಾವು? ಇಲ್ಲ ಸರ್, ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ಸ್ವಚ್ಛವಾಗಿರೋ ಒಂದು ಜಾಗದಲ್ಲಿ ಇದನ್ನ ಇರಿಸಿದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ಕ್ಲೈಮೇಟ್ ಚೇಂಜ್ ಆದಾಗ, ಈ ಒಂದು ವಾತಾವರಣದಲ್ಲಿ ಏನಾದರೂ ಏರ್ಪೇರಾದಾಗ ಇವಕ್ಕೂ ಕೂಡ ಸರ್ ಮನುಷ್ಯರ ತರನೇ ಏನಾದರೂ ಬರ್ತಾ ಇರುತ್ತೆ, ಶೀತ, ನೆಗಡಿ, ಕೆಮ್ಮು ಚಿಕ್ಕ ಪುಟ್ಟದಾಗಿ ಬರುತ್ತೆ. ಇದಕ್ಕೆಲ್ಲ ಓರಲ್ ಡ್ರಾಪ್ ಇರುತ್ತೆ ಸರ್, ಈ ಪಲ್ಸ್ ಪೋಲಿಯೋ ತರ ಒಂದೆರಡು ಹನಿ ಹಾಕಿಬಿಟ್ರೆ ಸಾಕು, ಕಮ್ಮಿ ಆಗುತ್ತೆ. ನೀವು ಅದನ್ನೇ ಮಾಡ್ತಾ ಇದ್ದೀರಿ? ಹಾ, ಮಾಡ್ತಾ ಇದ್ದೀನಿ ಸರ್. ಅದು ಸ್ಟಾರ್ಟಿಂಗ್ ಅಲ್ಲಿ ಏನು ಪ್ರಾಬ್ಲಮ್ ಇರಲಿಲ್ಲ, ಡೇ ಬೈ ಡೇ ಗೊತ್ತಾದಾಗ ಅದಕ್ಕೆ ಬೇಕಾಗಿಲ್ಲ. ಇದೆಲ್ಲ ಸಿಗುತ್ತೆ ಸರ್ ನಮ್ಗೆ ಗುಲ್ಬರ್ಗದಲ್ಲೆಲ್ಲ, ಕೆಮ್ಮು, ನೆಗಡಿ, ಇದೇ ಮೇಜರ್ ಸರ್. ಇದಕ್ಕಿಂತ ಜಾಸ್ತಿ ಅಪ್ಪ ಅಂದ್ರೆ ಕೂದಲುಗಳ ಉದುರ್ತಾ ಇದ್ರೆ ಅದಕ್ಕೂ ಒಂದೆರಡು ಹನಿ ಡ್ರಾಪ್ ಹಾಕಿದ್ರೆ ಮತ್ತೆ ಬಂದ್ಬಿಡುತ್ತೆ. ಇಷ್ಟಕ್ಕೂ ಏನಿದೆ ಹುರುಪೇರೋದಂತಿರಲ್ಲ ಸರ್, ಈ ಕಜ್ಜಿ, ಫಂಗಸ್ ಆತರದಾಗುತ್ತೆ. ನೀವು ಜಾಸ್ತಿ ನೆಗ್ಲೆಕ್ಟ್ ಮಾಡಿದಾಗ, ಅದ್ರ ಜಾಗನ ಕ್ಲೀನ್ ಮಾಡದೆ ಇದ್ದಾಗ ಆತರ ಪ್ರಾಬ್ಲಮ್ ಆಗುತ್ತೆ ಸರ್. ಕಾಪಾಡ್ಕೊಳ್ಬೇಕು ಸರ್. ಕಾಪಾಡ್ಕೊಂಡಾಗ ಯಾವ್ದು ಪ್ರಾಬ್ಲಮ್ ಇಲ್ಲ, ಬಟ್ ಕ್ಲೈಮೇಟ್ ಚೇಂಜ್ ಆಗಿದಾಗ ಶೀತ, ನೆಗಡಿ ಈ ತರದ್ದು ಕಾಮನ್ ಆಗಿ ಬರ್ತಾ ಇರುತ್ತೆ ಸರ್. ಮನುಷ್ಯರ ತರನೇ ಸರ್ ಅದು ಕೂಡ. ಟೆಂಪರೇಚರ್ ಕೂಡ 30-32 ಡಿಗ್ರಿ ಟೆಂಪರೇಚರ್, ಆ ಒಂದು ಟೆಂಪರೇಚರ್ ಅದಕ್ಕೇನಾಗಲ್ಲ. ಬೇಸಿಗೆ ಒಳಗೆ ತೊಂದರೆ ಅಂದ್ರೆ ಸರ್ ಸ್ವಲ್ಪ ಅದಕ್ಕೆ ಬೇಕಾಗುವ ಒಂದು ಅಡಾಪ್ಟೇಷನ್ ನಾವು ಮಾಡ್ಕೋಬೇಕಾಗುತ್ತೆ. ನೆರಳು, ಒಂದ್ ಸ್ವಲ್ಪ ನೀರಿನ ಹೆಚ್ಚಿನ ವ್ಯವಸ್ಥೆ, ನೀರು ಒಂದ್ ಸರಿ ಹಾಕೋ ನೀರು ಎರಡು ಸರಿ ಹಾಕಬೇಕಾಗುತ್ತೆ. ಮೇಲ್ಗಡೆ ರೂಫ್ ಮೇಲೆ ಏನಿದೆ ಸ್ವಲ್ಪ ಈ ತೊಗರಿ ಕಟ್ಟಿಗೆ ಇರುತ್ತಲ್ಲ ಸರ್, ಇದೆಲ್ಲ ಆ ಟೈಮ್ ಹೇಳಿ ಮಾಡಿಸ್ದಂಗೆ ಬಂದೇ ಬಿಡುತ್ತೆ ಸರ್. ಈ ಜನವರಿ ಫೆಬ್ರವರಿ ಎಲ್ಲ ಕಟಾವ್ ಆಗಿಬಿಡುತ್ತೆ ತೊಗರಿ, ಆ ಕಟ್ಟಿಗೆ ತಗೊಂಡ್ಬಂದು ಡೈರೆಕ್ಟ್ ಅಲ್ಲಿ ಶೀಟ್ ಮೇಲೆ ಹಾಕ್ಬಿಡೋದು. ಮತ್ತೆ ಮಳೆಗಾಲಕ್ಕೆ ಮತ್ತೆ ಬರೋದಕ್ಕೆ ಅದೇ ಯೂಸ್ ಆಗುತ್ತೆ ಸರ್, ತೆಗೆದು ಬಿಟ್ರೆ ಮುಗೀತು. ಆಮೇಲೆ ಸ್ವಲ್ಪ ಪರದೆನ ಕೂಡ ಈಗ ಏನ ಪಂಜರಕ್ಕೆ ಏನಿದೆ ಮನೆಯಲ್ಲಿ ಈ ಮೆಸನ್ ಹಾಕಿರ್ತೀವಲ್ಲ ಸರ್, ಒಂದ್ ಸೈಡ್ ವಾಲ್ ಕೂಡ ಅದನ್ನೇ ಕವರ್ ಮಾಡಿರ್ತೀವಿ. ಅದಕ್ಕೆಲ್ಲ ಈ ಗ್ರೀನ್ ಟೆಂಟ್ ತರ ಅಥವಾ ಯಾವ್ದೋ ಒಂದು ಕಾಟನ್ ಬಟ್ಟೆನ ಹಾಕಿರ್ತೀವಿ ಪರದೆ ತರ, ಆ ಪರದೆಗೆ ಸ್ವಲ್ಪ ನೀರ್ ಸ್ಪ್ರೇ ಮಾಡ್ತಾ ಇದ್ರೆ ಮುಗೀತು. ಬರ್ತಾ ಇರೋ ಗಾಳಿ ತಂಪಾಗಿರುತ್ತೆ ಸರ್ ವಾತಾವರಣ. ಏನೋ ಬೆಳಿಗ್ಗೆ 11-12 ಗಂಟೆಗೆ ಬಿಸಿಲು ಸ್ಟಾರ್ಟ್ ಆಗುತ್ತೆ ಸರ್ ಈ ಒಂದು ಗುಲ್ಬರ್ಗ ವಾತಾವರಣದಲ್ಲಿ. ಸಾಯಂಕಾಲ 5-6 ಗಂಟೆವರೆಗೆ ಒಂದೆರಡು ಸರಿ ನೀರು ಹೊಡೆದ್ಬಿಟ್ರೆ ತಂಪಾಗಿರುತ್ತೆ, ಮುಗಿತು. ಸಾಯಂಕಾಲ ಆದ ತಕ್ಷಣ ಆಸ್ ಇಟ್ ಇಸ್ ನಡೀತಾ ಇರುತ್ತೆ ರೊಟೀನ್ ತರ. ಅಂದ್ರೆ ನಿಮಗೆ ಈ ಮೊಲ ಸಾಕಾಣಿಕೆ ಬಹಳಷ್ಟು ತೃಪ್ತಿ ತಂದಾಗ ಸಿಕ್ಕಾಪಡೆ ತೃಪ್ತಿ ತಂದಿದೆ ಸರ್. ಇದ್ರ ಬಗ್ಗೆ ಅನುಭವಗಳನ್ನ ಯಾರಾದರೂ ತಮಗೆ ಕೇಳಬೇಕು ಅಂತಂದ್ರೆ ನಿಮ್ಮ ಮೊಬೈಲ್ ನಂಬರ್ ಅನ್ನು ಕೊಡ್ತೀರಿ ನಮ್ಮ ರೈತರಿಗೆ? ಧಾರಾಳವಾಗಿ ಸರ್ ಕೊಡಬಹುದು ಸರ್. 9535499980. ರೈತ ಬಾಂಧವರೇ, ಈಗ ಸುರೇಶ್ ಆಲೂರ್ ಅವರೇನು ತಮ್ಮ ಮೊಬೈಲ್ ನಂಬರ್ ಅನ್ನು ಹೇಳಿದ್ರೆ ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9535499980 ಈ ನಂಬರ್ಗೆ ಫೋನ್ ಮಾಡಿ ತಾವು ಯಾವ ರೀತಿ ಅವ್ರ ಮೊಲ ಸಾಕಾಣಿಕೆ ಮಾಡ್ತಾ ಇದ್ದಾರೆ, ಅದರಿಂದ ಎಷ್ಟು ಅವರಿಗೆ ಆದಾಯ ಬರ್ತಾ ಇದೆ, ಮತ್ತೆ ಈ ಒಂದು ಕೃಷಿ ಒಳಗೆ ಮೊಲ ಸಾಕಾಣಿಕೆ ಒಳಗೆ ಏನು ಖುಷಿಯನ್ನ ಅವರು ಪಡ್ತಾ ಇದ್ದಾರೆ, ಅವ್ರ ಮನೆ ಮಕ್ಕಳು ಆಮೇಲೆ ಕುಟುಂಬದವರು ಕೂಡ ಏನು ಖುಷಿಯನ್ನ ಕಾಣ್ತಾ ಇದ್ದಾರೆ, ಈ ಎಲ್ಲಾ ವಿಚಾರಗಳನ್ನ ತಾವು ಅವ್ರ ಜೊತೆಗೆ ಹಂಚಿಕೊಳ್ಬಹುದು. ಒಳ್ಳೇದು ಸುರೇಶ್ ಅವರೇ, ಇಲ್ಲಿ ತನಕ ತಮ್ಮ ಅನುಭವಗಳನ್ನ ನಮ್ಮ ರೈತ ಬಾಂಧವರ ಜೊತೆಗೆ ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ಯಾಕಪ್ಪ ಅಂತಂದ್ರೆ ಕಲ್ತಂತವ್ರು ತಾವು ಕಲಿತು ನೌಕರಿ ಮಾಡಿ ಮತ್ತದ ನೌಕರಿ ಬಿಟ್ಟು ಮತ್ತೆ ನಿಮ್ಮ ಊರಿಗೆ ಬಂದು ಇಂಥ ಒಂದು ಏನು ಉದ್ಯೋಗವನ್ನು ಕೈಗೊಂಡಿದ್ದೀರಿ, ಇದು ಎಲ್ಲರಿಗೂ ಮಾದರಿಯಾಗುವಂತದ್ದು. ನಮ್ಮ ಏನು ನಿರುದ್ಯೋಗಿ ಯುವಕರಿದ್ದಾರೆ, ಇಂಥ ಒಂದು ಕೃಷಿ ಉಪಕಸಬುಗಳ ಬಗ್ಗೆ ಒಂದು ಸ್ವಲ್ಪ ಪರಿಚಯ ಮಾಡಿಕೊಂಡು ತಾವು ಕೂಡ ತಮ್ಮ ವೇಳೆಯನ್ನ ಸದುಪಯೋಗ ಮಾಡಿಕೊಂಡ್ರೆ ಜೀವನದೊಳಗೆ ಮುಂದೆ ಬರುವುದಕ್ಕೆ ಸಾಧ್ಯ ಅದ ಅನ್ನುವಂತಹ ಒಂದು ಪ್ರೇರಣಾದಾಯಕವಾದಂತಹ ಒಂದು ನಿಮ್ಮ ಅನುಭವಗಳನ್ನು ಹೇಳಿದ್ರೆ ಅದಕ್ಕಾಗಿ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಮಣ್ಣಿನ ಮಗ ಕಾರ್ಯಕ್ರಮದಲ್ಲಿ ಇಲ್ಲಿ ತನಕ ಮೊಲ ಸಾಕಾಣಿಕೆಯಲ್ಲಿನ ಅನುಭವ ಕುರಿತು ಓಕಳಿ ಗ್ರಾಮದ ರೈತರಾದ ಸುರೇಶ್ ಆಲೂರ್ ಅವರ ಜೊತೆ ಸಂದರ್ಶನ ಕೇಳಿದರೆ. ಈಗ ಬಸವ ಕಲ್ಯಾಣ ತಾಲೂಕಿನ ಸುಂಟನಾಳ ಗ್ರಾಮದ ಶರಣಪ್ಪ ಜಮಾದಾರ್ ಮತ್ತು ಸಂಗಡಿಗರಿಂದ ತತ್ವಪದ ಕೇಳೋಣಂತ. ಮಕ್ಕಳು ಮೂವ ಮೊದಲು ತೆಗೆಯೋ ಮನದಿಂದ ಸಡಗರ ಸಂಪತ್ ಕಿರವಿಲ್ಲಂದು ದೂರಿರುವುದರಿಂದ ಆ ಮೋಹವೆ ನೀನು ಶಿವನಲ್ಲಿಟ್ಟು ನೀನು ಶಿವನಲ್ಲಿಟ್ಟು ನಿರ್ಮಲ ಮನಲಿಂದೆ ಭಕ್ತಿಯಲಿಂದೆ ನುಡಿಯು ಮಾನವ ನಾಮವ ಶಿವನ ಕಳಿಸಿದೆಯಂದು ಹಮ್ಮಿಲ ನೀ ಕುಂತಿ ದೇವರ ದಯ ಇದಕ್ಕೆಲ್ಲ ಕಾರಣ ಎಂಬುದು ನೀ ಮರತಿ ಭೂಮಿ ಸೀಮಿ ಗಳಿಸಿದೆಯಂದು ಹಮ್ಮಿಲ ನೀ ಕುಂತಿ ದೇವರ ದಯ ಇದಕ್ಕೆಲ್ಲ ಕಾರಣ ಎಂಬುದು ನೀ ಮರತಿ ಹಗಲಿರಳು ನಿನಗೆ ಬಾಳಿನ ಚಿಂತಿ ಹಗಲಿರಳು ನಿನಗೆ ಬಾಳಿನ ಚಿಂತಿ ಇನ್ನಾದರೂ ಬಿಡು ಬಾಳಿನ ಚಿಂತಿ ನುಡಿಯು ಮಾನವ ನಾಮವ ಶಿವನ ತಿರತಿರಗಿ ಈ ಜನ್ಮಕ್ಕೆ ಬಂದಿರವಿ ವೇಷ್ಟೋ ಪಾಪವ ಮಾಡಿ ಕರ್ಮದ ರಾಶಿಯ ತುಂಬಿರವಿ ಏಸೋ ಜನ್ಮವ ತಿರತಿರಗಿ ಈ ಜನ್ಮಕ್ಕೆ ಬಂದಿರವಿ ವೇಷ್ಟೋ ಪಾಪವ ಮಾಡಿ ಕರ್ಮದ ರಾಶಿಯ ತುಂಬಿರವಿ ಈ ನರಕದ ಗುರಿಯಲ್ಲಿ ಬಂದಿರವಿ ನರಕದ ಗುರಿಯಲ್ಲಿ ಬಂದಿರವಿ ಸಾವು ನೋವು ಆದರದಿಂದೆ ಸರಿಯೋ ಮಾನವ ನಾಮವ ಶಿವನ ಬಾಳಿನ ಸತತ ಸತ್ಯದ ಉಸಿರಿರಲಿ ಸತ್ಯ ಮನದಲ್ಲಿ ನಿತ್ಯ ಶಿವನಾಮವ ಜಪ ಇರಲಿ ಆ ಧರ್ಮವೇ ನಿನ್ನಲಿ ಗುರಿ ಇರಲಿ ಆ ಧರ್ಮವೇ ನಿನ್ನಲಿ ಗುರಿ ಇರಲಿ ಶಿವಬಸವೇಶನ ಹೇಳಕಿಯಂತೆ ನುಡಿಯು ಮಾನವ ನಾಮವ ಶಿವನಾಮವ ನುಡಿಬೇಕು ಶಿವನಾಮವ ಕಲಾವಿದರಾದ ಸುಂಟನಾಳ ಗ್ರಾಮದ ಶರಣಪ್ಪ ಜಮಾದಾರ್ ಮತ್ತ ಸಂಗ್ರಹರಿಂದ ತತ್ವಪದ ಕೇಳ್ತಾ ಇದ್ರಿ. ಕೇಳ್ರಿ ಇನ್ನೊಂದು ಪದ. ಮೂಕನಾಗಬೇಕು ಜಗದೊಳು ಜಾಗಿರಬೇಕು ಮೂಕನಾಗಬೇಕು ಜಗದೊಳು ಜಾಗಿರಬೇಕು ಆಗಿರಬೇಕು ಮೂಕನಾಗಬೇಕು ಜಗದೊಳು ಜಾಗಿರಬೇಕು ಕಡಿ ಗಾಯಿಸಲಾರದೆ ಕಬುದ್ಧಿ ಕಡಿ ಗಾಯಿಸಲಾರದೆ ಲೋಕದ ಗೊಡವಿ ನಿನಗಾಗಬೇಕು ಲೋಕನಾಗಬೇಕು ಜಗದೊಳು ಜಾಗ್ಯಾಗಿರಬೇಕು ಲೋಕನಾಗಬೇಕು ಜಗದೊಳು ಜಾಗ್ಯಾಗಿರಬೇಕು ಮಾತು ಕಲಿಯಬೇಕು ಮಾತಿನ ಅರ್ಥ ತಿಳಿಬೇಕು ಮಾತು ಕಲಿಯಬೇಕು ಮಾತಿನ ಅರ್ಥ ತಿಳಿಬೇಕು ಮಾತು ಬಲ್ಲ ಮಾನಿಯ ಕೂಡ ಮಾತು ಬಲ್ಲ ಮಾನಿಯ ಕೂಡ ಕೋತಿ ಹಂಗದನ್ನ ತೀರಬೇಕು ಮೂಕನಾಗಬೇಕು ಜಗದೊಳು ಜಾಗ್ಯಾಗಿರಬೇಕು ತತ್ವ ಕಲಿಯಬೇಕು ತತ್ವದ ಅರ್ಥ ತಿಳಿಬೇಕು